ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮಸ್ಕಲು ಗ್ರಾಮದ ರೈತ ಮಹಿಳೆಯಾದಂತಹ ಪುಟ್ಟಮ್ಮವ್ರನ್ನ ಮಾತಾಡಿಸ್ತಾ ಇದ್ವಿ. ಅವರ ಒಂದು ಕೃಷಿ ಬದುಕಿನ ಅನುಭವಗಳು ಯಾವ ರೀತಿ ಇದೆ, ಈ ನಿಟ್ಟಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪುಟ್ಟಮ್ಮವರೇ. ಸರ್ ನಮಸ್ಕಾರ. ಪುಟ್ಟಮ್ಮವ್ರೆ ಹೇಳಿ, ಈ ಕೃಷಿ ಬದುಕು ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಿ? ಸರ್ ನಾವು ಹುಟ್ಟಿರೋದೇ ಕೃಷಿನೇ, ನಾವು ಯಾವಾಗಲೂ ಅದನ್ನೇ ಮಾಡಿರೋದು. ಹೂವಿನ ಗಿಡ ಹಾಕಿದ್ದೀವಿ, ತೆಂಗಿನ ಗಿಡ ಹಾಕಿದ್ದೀವಿ, ಒಣಗೋಗಿದ್ದಾವೆ, ಈಗ ಬೋರ್ ಹಾಕ್ಸ್ಕೊಂತಿ ತಿರುಗೋ ಎಷ್ಟು ಮಾಡ್ತೀವಿ, ಜಮೀನೆಲ್ಲ ನೀರಾವರಿ ಸಹ ನಮ್ದಿರೋದು. ಎಷ್ಟು ಎಕರೆ ಕೃಷಿ ಭೂಮಿ ಇದೆ ಸರ್? ನಮ್ಗೆ 2 ಎಕರೆ 4 ಕುಂಟೆ ಇದೆ ಸರ್. ಈಗ ನೀರಾವರಿ ಮಾಡಿ ಎಷ್ಟು ವರ್ಷ ಆಯಿತು? ನೀರಾವರಿ ನಾ ಹೇಳ್ತೀನಿ ಸರ್, ನಮ್ಮ ಅಪ್ಪನ ಕಾಲದಿಂದ ನಾವು ಬರೀ ಅದನ್ನೇ ಮಾಡ್ತಿರೋದು, ನಾವು ಓದಿಲ್ಲ. ನಾವು ಈಗ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಮಾಡಲಿಲ್ಲ? ಇಲ್ಲ ಸರ್, ಮಾಡಿದ್ದೀವಿ, ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಮಾಡಿದ್ದೀವಿ, ಜೊತೆ ಬಿಡಿಸಿದ್ರು. ಯಾಕೆಂದ್ರೆ ವಿದ್ಯಾಭ್ಯಾಸ ಮಾಡೋಕ್ಕಾಗಲಿಲ್ಲ ಸರ್, ಹೆಣ್ಮಕ್ಳು ದೂರ ಹೋಗೋದು ಕಳಿಸ್ಲಿಲ್ಲ ನಮ್ಮ ಅಪ್ಪ ಯಾರು. ಈಗ ನಿಮ್ಮೂರಿನಲ್ಲಿ ವಿದ್ಯಾಭ್ಯಾಸಕ್ಕೆ ಶಾಲೆಗಳು ಇರಲಿಲ್ಲ? ಇರಲಿಲ್ಲ ಸರ್, ಆಮೂರಾಗಿರ್ಲಿಲ್ಲ. ಈಗ ಇವತ್ತು ಏನನ್ಸುತ್ತೆ ನಿಮಗೆ, ವಿದ್ಯಾಭ್ಯಾಸ ಮಾಡ್ಕೊಂಡಿದ್ರೆ ಉತ್ತಮ ಇತ್ತು ಅಂತ ಅನಿಸಿದೆಯಾ? ವಿದ್ಯಾಭ್ಯಾಸ ಮಾಡಿದರೆ ಫುಲ್ಲು ಅನುಕೂಲ ಅನ್ನೋದು ಈಗ ತಿಳಿದೈತೆ ಸರ್. ಈಗ ಕೃಷಿ ಕೆಲಸ ಅಂದರೆ ಏನೇನು ಮಾಡ್ತೀರಿ ನೀವು? ಸಾ ಗದ್ದೆ ನಾಟಿ ಮಾಡ್ತಿದ್ದೆ, ಹೂವಿನ ಗಿಡ ಹಾಕಿದ್ವಿ, ಅಡಿಕೆ ಗಿಡ ಹಾಕ್ಬೇಕಂತ ವ್ಯವಸ್ಥೆ ಮಾಡ್ತಾ ಇದ್ವಿ ಸರ್ ನಾವು. ಈಗ ಅಡಿಕೆ ಹಾಕ್ಬೇಕಂತ ಯಾಕೆ ಅನಿಸ್ತದೆ ನಿಮಗೆ? ಯಾಕಂದರೆ ಮತ್ತೆ ಮಾಡ್ಬೇಕು ಸರ್, ಅದಾದರೂ ಮಾಡಿ ಮಕ್ಳು ಮರಿಗೆ ಒಂದಿಟ್ಟು ಅಭಿವೃದ್ಧಿ ಮಾಡ್ಬೇಕಾ. ಈಗ ಹೂವು ಅಂತಂದರೆ ಯಾವ ಯಾವ ಹೂವಿನ ಬೆಳೆಗಳು ಬೆಳೆದ್ರೆ ನೀವು? ಮಲ್ಲೆ ಹೂವು, ಕಾಕಡ ಹೂವು, ಕನಕಾಂಬರ 3 ಹಾಕಿದ್ವಿ ಸರ್ ನಾವು. ಈಗ ಯಾಕೆ ಬೆಳೀತಾ ಇಲ್ಲ? ನೀರು ನಿಂತವಲ್ಲ, ಬೆಳೆದಿಲ್ಲ ಅಷ್ಟೇ. ಈಗ ಹೂವು ಬೆಳೀತಾ ಇದ್ರಲ್ಲ, ಅವಾಗೆಲ್ಲ ಪ್ರತಿನಿತ್ಯ ನಿಮಗೆ ಆದಾಯ ಬರ್ತಾ ಇತ್ತು? ಹ್ಞೂ ಸರ್, ನಾವು ಅದರಾಗೆ ಜೀವನ, ಬೆಳಗ್ಗೆ ಮಾರ್ಕೆಟ್ಗೆ ಹೋಗ್ತಿದ್ದೆ, ನಾನೇ ತಗೊಂಡು ಹೋಗ್ತಿದ್ದೆ, ನಮ್ಮ ಮನೆಯವ್ರು ಬಿಡಿಸ್ಕೊಡೋರು, ನಮ್ಮ ಮನೆಗೆ ನಾವೇ ಕಟ್ಕೊಂತಿದ್ವಿ, ಕೂಲರ್ ಇಕ್ಕಿರಿ ಏನು ಉಳಿಯಲ್ಲ ಸರ್, ನಾವೇ ಮಾಡ್ಕೋಬೇಕು. ಈಗ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಅಷ್ಟೊತ್ತಿಗೆ ಹೋಗಿ ಹೂ ಬಿಡಿಸ್ತಾ ಇದ್ರಿ ನೀವು? ಹ್ಞೂ ಸರ್, ನಮ್ಮ ಎದ್ದ ತಕ್ಷಣ ಅಲ್ಲಿರ್ತಿದ್ವಿ, ಬೆಳಕರಿತ್ತಂದ್ರೆ ನಾವು ಅಲ್ಲಿ ಮಾರ್ಕೆಟಿಗೆ ಇರ್ತಿದ್ವಿ, ನಾವು ತರಕಾರಿ ಮಾರ್ತಾ ಇದ್ವಿ. ಈಗ ಹೂವು ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತಾ ಇದ್ರಿ ನೀವು? ಇರೋಣಕ್ಕೆ ಸರ್ ಮಾರ್ಕೆಟ್. ಈಗ ಯಾವ್ಯಾವ ಹೂವು ನೇರವಾಗಿ ಮಾರಾಟ ಮಾಡ್ತಿದ್ರಿ, ಯಾವ್ಯಾವ ಹೂವನ್ನ ಕಟ್ಟಿ ಮಾರಾಟ ಮಾಡ್ತಾ ಇದ್ರಿ? ಕನಕಾಂಬರ, ಮಲ್ಲೆ ಹೂವು, ಆಮೇಲೆ ಕಾಕಡ, ಕಾಕಡ ಅಂತೂ ಮಾಮೂಲು. ಈಗ ಹೂವು ಕಟಾವು ಮಾಡಿದಾಗ ಬಿಡಿಸ್ಕೊಂಡು ನೇರವಾಗಿ ಮಾರ್ಕೆಟಿಗೆ ಮಾಡೋದು ಉತ್ತಮ ಅಂತ ಹೇಳಿದ್ರೆ, ಏನು ಹಾರ ಮಾಡಿ ಅಥವಾ ಈ ಹೂ ಕಟ್ಟಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಅಂತೀರಾ? ಸರ್ ನಾವೇ ಸ್ವಂತ ಮಾಡಿದ್ರೆ, ನಾವೇ ಕಟ್ಟಿ ನಾವೇ ತಗೊಂಡೋಗಿ ಮಾರ್ಕೆಟಿಗೆ ಕೊಟ್ರೆ 1 ರೂಪಾಯಿ ಬಂದ್ರು ನಮಗೆ ಸಿಗುತ್ತೆ, ಇಲ್ಲ ಅಂದ್ರೆ ನಮಗೆ ಸಿಗಲ್ಲ ಸರ್. ಈಗೆಲ್ಲ ಮಧ್ಯವರ್ತಿಗಳಿಗೆ ಲಾಭ ಆಗುತ್ತೆ ಅಂತ ಹೇಳಿ? ಮಧ್ಯವರ್ತಿ ನಮ್ಗೆ 2 ಅಷ್ಟು ಲಾಭ ಆಗುತ್ತೆ ಅವ್ರಿಗೆ. ಈಗ ತರಕಾರಿ ಮಾರಾಟ ಅಂತಂದ್ರೆ ಏನೇನು ಮಾರಾಟ ಮಾಡ್ತಿದ್ರಿ? ಸಾ ಎಲ್ಲ ತರಕಾರಿ, ನಾಲಗೆಡ್ಡೆ, ಬದನೆಕಾಯಿ, ಟೊಮಾಟೊ, ನೀರುಳ್ಳಿ, ಬೆಳ್ಳುಳ್ಳಿ, ಸೊಪ್ಪು, ಶುಂಠಿ, ಎಲ್ಲ ಐಟಮ್ ಸಾಂಬಾರಿಗೆ ಏನು ಬರುತ್ತೋ ಅದೆಲ್ಲ ಮಾಡ್ತಿದ್ವಿ ಸರ್. ಈಗ ಯಾವ್ಯಾವ ಸಂತೆಯಲ್ಲಿ ಹೆಚ್ಚಾಗಿ ನೀವು ಮಾರಾಟ ಮಾಡ್ತಾ ಇದ್ದೀರ? ಹಿರೂರು, ಇಲ್ಲಿ ಹಳ್ಳಿ ಮೇಲೆಲ್ಲ ಹೋಗ್ತಿದ್ವಿ ಸರ್, ಕಾಸನಹಳ್ಳಿ, ಹಾಲೂರು, ಪಿಟ್ಲಲ್ಲಿ, ಇಲ್ಲಿ ಹಳ್ಳಿನಾಡ ಎಲ್ಲ ಹೋಗ್ತಿದ್ವಿ ನಾವು. ಈಗ ಮತ್ತೆ ನೀವು ಎಲ್ಲ ತರಕಾರಿ ಮಾರಾಟ ಮಾಡ್ತಿದ್ರಲ್ಲ, ಈಗ ನೀವೇ ಬೆಳ್ಕೋಬೋದಾಯ್ತಲ್ಲ ತರಕಾರಿ ಮಾರಿ ಮಾರಾಟ ಮಾಡಿ? ಹೊಲ್ದಾಗೆ ಬೆಳ್ಕೊಂಡೇ ಮಾರಿದ್ವಿ, ಅದು ನೀರು ಇಲ್ದಂಗೆ ಆದ್ಮೇಲೆ ಕೊಂಡ್ಕೊಂಡು ಮಾರ್ಕೆಟ್ ಇತ್ತ ತಂದು ಮಾಡಕ್ ಮಾಡ್ಕೊಂಡು ಮತ್ತೆ ಜೀವನ ಮಾಡ್ಬೇಕಲ್ರಿ ಸರ್. ಈಗ ನಿಮ್ಮ ಹೊಲದಲ್ಲೇ ಬೆಳೆದು ಮಾರಾಟ ಮಾಡ್ತಿದ್ರಲ್ಲ, ಅವತ್ತು ಹೆಚ್ಚು ಲಾಭ ಇತ್ತಲ್ಲ ನಿಮಗೆ? ಸಾ ಅವತ್ತು ಫುಲ್ ನಮ್ಗೆ ಬಂದಿದ್ದೆ, ನಮಗೆ ಇತ್ತು, ಏನೇ ಕರೆಂಟ್ ಬಿಲ್ಲು, ಏನೇನು ಮೋಟ್ರ್ ಕೆಟ್ಟರೆ ಸರಿ ಮಾಡಿಸ್ಕೊಂಬಂದು ಮಾಡ್ತಿದ್ವಿ. ಇಲ್ಲ ಇವಾಗ ಅಂದರೆ ಮಾರ್ಕೆಟ್ ಎತ್ತೋರ್ತಿದ್ವಿ, ಅವ್ರಿಗೆ ಲಾಭ ನಮ್ಗೆ ಏನು ಬರುತ್ತೋ ಹುಟ್ಟಿಸ್ಕೊಂತಿದ್ವಿ, ಬಂಡವಾಳ ಬೆಳಗ್ಗೆ ತಗೊಂಬರ್ತಿದ್ವಿ ಹೋಗಿ. ಈಗ ಮಾರ್ಕೆಟ್ನಲ್ಲಿ ಒಂದ್ಸಲ ತರಕಾರಿ ಸಾಕಷ್ಟು ರೇಟ್ ಇರುತ್ತೆ, ದುಬಾರಿ ಇರುತ್ತೆ, ಒಂದ್ಸಲ ಕಡಿಮೆ ಆಗುತ್ತೆ, ಅಂದ್ರೆ ನಿಮಗೆ ಯಾವ ಸಂದರ್ಭದಲ್ಲಿ ಲಾಭ ಆಗುತ್ತೆ? ಸರ್ ನಾವು ಸ್ವಲ್ಪ ಕಮ್ಮಿ ಇದ್ದಾಗ ಲಾಭ ಆಗೋದು, ಜಾಸ್ತಿ ಇದ್ದಾಗ ಎಷ್ಟೇ ಮಾಡಿದ್ರು ಏನು ಅಲ್ಪ ಸ್ವಲ್ಪ ನಮ್ದು ಮಾಡಿದ ಕೂಲಿ ಉಳಿಬೋದು. ಕಮ್ಮಿ ಇದ್ದಾಗ ಆದ್ರೆ ಹೆಂಗ ಮಾರ್ಕೋಬಹುದು, ನಾವು ಒಂದು 20 ರೂಪಾಯಿ 20 ರೂಪಾಯಿ ಇಟ್ಕೋಬಹುದು, ಅದು 1/4 ಕೆಜಿ 1/4 ಕೆಜಿ ಕೊಡೋದ್ರಾಗೆ ಹೆಚ್ಚು ಕಮ್ಮಿ ಆಗಿ ಹೋಗುತ್ತೆ, ಅದು ಲಾಭ ಯಾವ್ದೋ ಲುಕ್ಸಾನ ಯಾವ್ದೋ ಮಾಡ್ಬೇಕು ಮಾಡ್ಬೇಕು. ನೀರಾವರಿ ಇದೆ ನಿಮ್ದೀಗ, ಈಗ ಬೇಸಿಗೆ ಬಂತು, ಈಗ ಸೊಪ್ಪು ಅಂತ ಈಗ ಕೊತ್ತಂಬರಿ ಆಗಿರ್ಲಿ, ಸಬ್ಬಕ್ಸಿ ಆಗಲಿ, ಮೆಂತ್ಯ ಆಗಲಿ, ಪಾಲ್ಕ ಆಗಲಿ, ಅಷ್ಟಿಷ್ಟು ಸೊಪ್ಪು ಹಾಕಿ ಮಾರಾಟ ಮಾಡಿದ್ರೆ ಈಗೆಲ್ಲ ರೇಟ್ ಸಿಗುತ್ತಲ್ವ ನಿಮಗೆ? ಇವಾಗ ಅಂಗಡಿಗೆ ತಂದ್ರು ಮಾರ್ಕೆಟಿಗೆ ತಂದ್ರು 1 ರೂಪಾಯಿ 1 ರೂಪಾಯಿ ತಗೋಬೋದು ಸರ್. ನಮ್ಮ ಹೊಲ್ದಾಗ ಬೆಳೆದ್ರೆ ನಮಗೆ ಮಾಮೂಲು ಒಂದೇ ಬೆಲೆ ಮೇಲೆ ನಾವು ಮಾರ್ಕೋಬೋದು ಸರ್. ಅಂದರೆ ನಾವೆಲ್ಲ ಕಲ್ತ್ಕೊಂಡಿರ್ಬೇಕು, ಹಳ್ಳಿಗಳು ನಾವು ಸಂತೆಗೆ ಹೋಗಂಗಿರ್ಬೇಕು, ಹಳ್ಳಿಗಳಿಗೆ ಹೋಗಂಗಿರ್ಬೇಕು, ಹೊತ್ಕೊಂಡೋಗಿ ಮಾರಂಗಿರ್ಬೇಕು, ನಾವು ತಗೊಂಡೋಗಿ ಯಾರಿಗೆ ಕೊಟ್ಟು ಬಂದರೆ ನಾವು ಮಾಡಿದ್ದಕ್ಕೂ ಪ್ರಯೋಜನ ಇಲ್ಲ. ಈಗ ಮತ್ತೆ ಈಗ ತೆಂಗೂ ಸಾಕಷ್ಟು ನಿಮಗೆ ಲಾಸ್ ಆಯಿತು ಅಂತ ಹೇಳಿ? ಅಯ್ಯೋ ಎಲ್ಲ ಒಂದು 20 ವರ್ಷದ ಗಿಡ ಬಂದಿದ್ದು ಕೈ ಬಂದಿದ್ದು ಹೋತು. ಏನನ್ಸುತ್ತೆ ನಿಮಗೆ ಈಗ ಮತ್ತೆ ತೆಂಗು ಹಾಕ್ಬೇಕು ಅಂತ ಅನಿಸುತ್ತೆ? ಹಾಕ್ಬೇಕು ಸರ್, ಇವಾಗ ಅಡಿಕೆ ತೆಂಗು ಕೂಡ ಹಾಕೋಣ ಅಂತ ಇದ್ದೀವಿ. ಒಟ್ಟಾರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ರೆ ಕೃಷಿ ಕೆಲಸ ಮಾಡೋದು? ಸರ್ ನಮ್ಮ ಮನೆಗೆ ನಾನು ನಮ್ಮ ಮನೆಯಲ್ಲಿದ್ವಿ, ಮನೆಯವರು, ನಮ್ಮ ಮಕ್ಕಳು ಒಂದು ಇಬ್ರು ಇದಾರೆ, ಇಬ್ರು 3 ಮಕ್ಕಳು ಮದುವೆ ಆಗೈತೆ, ಇಬ್ರು ಹೆಣ್ಮಕ್ಳು ಇದಾರೆ, ನಮ್ಗೆ 5 ಜನ ಹೆಣ್ಮಕ್ಳು ಸರ್. ಈಗ ಕೃಷಿಯಲ್ಲಿ ಮತ್ತೆ ಇನ್ನೇನು ಬೆಳೆಗಳನ್ನ ಬೆಳಿಬೇಕಂತ ಅನಿಸಿದೆಯಾ? ಸಾ ಎಲ್ಲದೂ ನಮ್ಗೆ ಯಾವ್ದು ಅಭಿವೃದ್ಧಿ ಆಗುತ್ತೆ ಅದು ಬೆಳಿಬೇಕು ಸರ್. ಬದನೆ ಗಿಡ, ತಮಟೆ ಗಿಡ, ತರಕಾರಿ, ಹೂವು, ತೆಂಗಿನ ಗಿಡ ಇವೆಲ್ಲ ಮಾಡಿದ್ರು ಎಲ್ಲದೂ ಅನುಕೂಲನೇ, ಮಾಡಿದಷ್ಟು ಅನುಕೂಲನೇ. ನಿಮಗೆ ಸಾಕಷ್ಟು ಈಗ ಕೃಷಿ ಗೊಬ್ಬರ ಬೇಕು, ಕೊಟ್ಟಿಗೆ ಗೊಬ್ಬರ ಮತ್ತು ಹೈನುಗಾರಿಕೆ ಮಾಡಿದರೆ ನಾವು ದನಿನ ಗೊಬ್ಬರ ಅವೆಲ್ಲ ತಕ್ಕ ಕೊಂಡ್ಕೊಂಡು ಹಾಕಬೇಕು ಸರ್. ಈಗ ನೀವೇ ಕುರಿ ಸಾಕಾಣಿಕೆ ಮೇಕೆ ಸಾಕು? ಸೇರ್ಕೊಂಡು ಸಂಘ ಕಟ್ಟಿಕೊಂಡಿದ್ದೀವಿ? 12 ಜನ ಇದ್ದೀವಿ, 10 ಜನ ಇದ್ದೀವಿ ಸರ್. ನಿಮ್ಮ ಸಂಘದ ಹೆಸರು ಏನಿಟ್ಟಿದ್ರೆ ನೀವು? ನಮ್ಮ ಗಾಯತ್ರಿ ಸಂಘ ಅಂತ ಮಾಡಿದ್ವಿ ಸರ್. ಈಗ ಸಂಘದಲ್ಲಿ ಅಂದ್ರೆ ವಾರ ಎಷ್ಟು ಉಳಿತಾಯ ಮಾಡಿದ್ರೆ ನೀವು? ವಾರ 20 ರೂಪಾಯಿ ಕಟ್ಟ. ಈಗ ಎಲ್ಲರೂ 20 ರೂಪಾಯಿ ಕಟ್ತಿರಲ್ಲ, ಅದನ್ನ ಯಾವ ಬ್ಯಾಂಕ್ನಲ್ಲಿ ಹೋಗಿ ಸೇವ್ ಮಾಡಿ ನೀವು ಸರ್? ಇಲ್ಲೇ ಸೊಸೈಟಿ ಕಟ್ತಿದ್ವಿ, ಸೊಸೈಟಿ ಕಟ್ತಿದ್ವಿ. ಇದಾದ್ಮೇಲೆ ಅಲ್ಲಿ ನಮ್ಮ ಬ್ಯಾಂಕ್ ಬ್ರಾಹ್ಮಣ ಬ್ಯಾಂಕ್ ಕಟ್ತೀವಿ. ಈಗ ನಿಮ್ಮ ಸಂಘದಲ್ಲಿ ವಾರ ಸಭೆ ಮಾಡ್ತೀರಿ ಅಲ್ವಾ, ಏನ್ ಚರ್ಚೆ ಮಾಡ್ತೀರಿ? ನಾವು ಅದೇ ನಾವು ಉಳಿತಾಯ ಮಾಡ್ಕೊಂಬೋದು, ಕಟ್ಟೋದು ಕರೆಕ್ಟಾಗಿ ಕಟ್ಟಬೇಕು, ಕಟ್ಕೊಂಡು ಹೋಗ್ಬೇಕು ಮಾಡಬೇಕು ಅಂತ ಎಲ್ಲ ವ್ಯವಸ್ಥೆ ಮಾತಾಡ್ಕೊಂಡು ಮಾಡ್ತೀವಿ ಸರ್. ನಾವು ಈಗೆಲ್ಲ ಈ ಕೃಷಿ ಬಗ್ಗೆ ಏನಾದರೂ ಮಾಹಿತಿ ಸಿಗುತ್ತಾ ನಿಮಗೆ ಅಲ್ಲಿ? ಅವರು ಹೇಳ್ತಾರೆ ಸರ್, ಹಿಂಗೆಲ್ಲ ಮಾಡ್ಕೊಂಡು ಹೋಗಿ, ಕುರಿ ತಗೊಳ್ರಿ, ಹಸು ತಗೊಳ್ರಿ, ಇಂಪ್ರೂವ್ ಆಗುತ್ತೆ, ದುಡ್ಡಿಂದ ನೀವು ಲೋನ್ ತಗೊಳ್ರಿ, ಸರ್ಕಾರದಿಂದ ಬರೋದನ್ನ ಎಲ್ಲ ಮಾಡ್ರಿ ಅಂತ ಹೇಳ್ತಾರೆ ಸರ್. ಈಗ ನಿಮ್ಮ ಸಂಘದಲ್ಲಿ ಎಲ್ಲ ಜನ ಇದನ್ನ ಸಾಲ ತಗೊಂಡಾರಲ್ಲ, ಯಾವ್ಯಾವ್ದಕ್ಕೆ ಉಪಯೋಗ ಮಾಡಿಕೊಂಡಾರೆ ಸರ್? ಎಲ್ಲರೂ ಅವರವರು ಹಸು ತಗೊಂಡಿದ್ದಾರೆ, ಕುರಿ ತಗೊಂಡಿದ್ದಾರೆ, ಮತ್ತೆ ಬೇರೆ ಏನಾರ ಇವು ತರಕಾರಿ ಮಾರೋರು ತರಕಾರಿ ಮಾರ್ತಾರೆ, ವ್ಯಾಪಾರ ಹೂ ಮಾಡೋರು ಹೂ ಮಾರ್ತಾರೆ, ಹಿಂಗೆ ಸರ್. ನೀವೆಲ್ಲ ತರಕಾರಿ ಮಾರಾಟ? ನಮ್ದೆಲ್ಲ ಅಷ್ಟೇ ವ್ಯಾಪಾರ ಅಷ್ಟೇ. ಈ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪು ನೀವು ರಚನೆ ಮಾಡೋದ್ರಿಂದ ಅನುಕೂಲ ಅಂತ ಹೇಳ್ತೀರ? ಎಲ್ಲ ಅನುಕೂಲ ಸರ್, ಎಲ್ಲ ಉಪಯೋಗ ಆಗೈತೆ ಸರ್. ಕುಡಿಯರು ತಿನ್ನೋರಿಗೆಲ್ಲ ಅದೆಲ್ಲ ಅಲ್ಲ, ದುಡಿದು ಅವಾಗಿಂದ ಅವಾಗ ಕಟ್ಟಿ ಜೀವನ ಮಾಡೋರಿಗೆ ಕರೆಕ್ಟ್ ಆಯ್ತು ಸರ್. ಈಗ ನೀವು ಕೃಷಿ ಪ್ರವಾಸಗಳೇನಾದ್ರೂ ಹೋಗಿದ್ದೀರ ಸಂಘದಿಂದ? ಒಂದು 2 ಊರಿಗೆ ಹೋಗಿದ್ದೀವಿ ಸರ್ ನಾವು, ತಿರುಗಿ ಇನ್ನೊಂದು 2 ಊರಿಗೆ ಅವರು ಬೇರೆ ಯಾರೇ ಹೋದ್ರು, ಈ ಕಡೆ ಎಲ್ಲ ಅಷ್ಟು ಊರು ಅದು ಇದು ಹೋಗಿದ್ವಿ. ಈಗೆಲ್ಲ ಕುರಿ ಸಾಕಾಣಿಕೆ ಮಾಡೋದು, ಹೂ ಬೆಳೆಯೋದು ಅಂತ ಅಂತವೆಲ್ಲ ತೋರಿಸಿದ್ರು. ಫಸ್ಟ್ ಸೆಕೆಂಡ್ ಲೀಡ್ರ್ ಇರ್ತಾರಲ್ಲ ಅವ್ರನ್ನೇ ಕರ್ಕೊಂಡು ಹೋಗಿದ್ರು ಒಂದು 2 ಸರಿನ. ಈಗ ಮೊದಲು ನಿಮಗೆ ಸಾಲ ಬೇಕಂದ್ರೆ ಎಲ್ಲಿ ಹೋಗಿ ತರ್ತಿದ್ರ, ಈ ಸಂಘ ರಚನೆ ಮಾಡೋದಕ್ಕಿಂತ ಮುಂಚೆ? ಸಾಲ ಅಂದ್ರೆ ಎಲ್ಲ ಫೈನಾನ್ಸ್ನಾಗೆ ಅವ್ರ ಬಡ್ಡಿ 5 ರೂಪಾಯಿ ಬಡ್ಡಿ ಅಂದ್ರೂ ತರಬೇಕು, ಇಲ್ಲ ಅಂದ್ರೆ ಏನ ಕಷ್ಟ ಸುಖ ಬಂತಂದ್ರೆ 5 ರೂಪಾಯಿ ಕೇಳ್ತಿರ್ಲಿಲ್ಲ, 10 ರೂಪಾಯಿ ಕೇಳ್ತಿರ್ಲಿಲ್ಲ, ಇಸ್ಕೊಂಬ್ಲೇಬೇಕು ಸರ್. ಇದು ಬಂದ್ಮೇಲೆ ಉಪಯೋಗ ಪರವಾಗಿಲ್ಲ ಸರ್. ಮೊದಲೆಲ್ಲ ಸಾಕಷ್ಟು ಬಡ್ಡಿ ಕಟ್ಟಿದ್ರೆ? ಕಟ್ಟಿದ್ವಿ ಸರ್, ದುಡ್ಡು ಅರ್ಧ ಅವ್ರಿಗೆ ಕಟ್ಟಿ ಅರ್ಧ ಜೀವನ ಮಾಡಿದ್ವಿ, ಎಲ್ಲ ಪಾಠ ಮಾಡಿದ್ವಿ. ಸಂಘದಲ್ಲಿ ನಿಮಗೆ ಸಾಲ ಅಂದ್ರೆ ಕಡಿಮೆ ಬಡ್ಡಿ ಸಿಗುತ್ತಲ್ವಾ? ಹಾ ಸರ್, ಸಿಗುತ್ತೆ, 1 ರೂಪಾಯಿ ಸಿಗುತ್ತೆ. ಗ್ರಾಮೀಣ ಮಟ್ಟದಲ್ಲಿ ಅಂದ್ರೆ ಈಗ ಆರ್ಥಿಕವಾಗಿ ಹಿಂದುಳಿದಂತವ್ರಿಗೆ ಸಂಘಗಳಿಂದ ಸಾಕಷ್ಟು ಅನುಕೂಲ ಆಗಿದೆಯಲ್ವಾ? ಹ್ಞೂ ಸರ್, ಭಾಳ ಅನುಕೂಲ ಆಗೈತೆ, ಉಪಯೋಗ ಮಾಡ್ಕೊಂಬರಿಗೆ ಭಾಳ ಅನುಕೂಲ ಆಗೈತೆ. ವ್ಯಾಪಾರ ಮಾಡೋರು ಅವರು ಇವರು ತಗೊಂಡು ಇಂಪ್ರೂವ್ ಮಾಡ್ಕೊಂತಾರೆ ಸರ್. ಈಗ ನೀವು 5 ಜನ ಹೆಣ್ಮಕ್ಳು ಇದಾರೆ ಅಂತ ಹೇಳ್ತೀರಲ್ಲ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇದರಲ್ಲಿ ಸಾಲ ತಗೊಂಡಿದ್ರೆ? ಎಲ್ಲ ಇದ್ರಾಗೆ ಮಾಡಿದ್ವಿ, ಇಂಜಿನಿಯರಿಂಗ್ ಮಾಡಿಸಿದ್ವಿ ಒಂದು ಮಗಳನ್ನ, ಒಂದು ಮಗಳು ಇವಾಗ ಸೆಕೆಂಡ್ ಇಯರು, ಇನ್ನೊಂದಿಬ್ರು ಮಕ್ಕಳು ಮದುವೆ ಆಗಿರೋರು, ಅವರಲ್ಲಿ ಡಿಗ್ರಿ ಮಾಡಿದ್ರು ಸರ್. ಈಗ 1.5 ಎಕರೆ ಜಮೀನಿನಲ್ಲೇ ನೀವು ಸಾಕಷ್ಟು ದುಡಿದು ಈ ಸಂಘದಿಂದಲೂ ಸಾಲದಿಂದಲೂ ಸಾಕಷ್ಟು ಅನುಕೂಲ ಪಡ್ಕೊಂಡಿದ್ವಿ. ಹಾಂ, ಪಡ್ಕೊಂಡಿದ್ವಿ, ನಾವೇನು ಸಾಲ ಮಾಡಿಲ್ಲ, ಜೀವನ ಮಾಡಿದ್ವಿ, ಮಕ್ಕಳು ಸಾಕಿದ್ವಿ, ಓದಿಸಿದ್ವಿ, ಮದುವೆ ಮಾಡಿದ್ವಿ, ಹಿಂಗೆ ಇದ್ರಾಗೆ ಈ ಜೀವನ ಮಾಡಿದ್ವಿ ಸರ್. ಒಟ್ಟಾರೆ ಏನನ್ಸುತ್ತೆ ನಿಮಗೆ ಈ ಕೃಷಿ ಜೀವನ? ಕೃಷಿ ಜೀವನ ಒಳ್ಳೇದೇ ಸರ್, ಮಾಡ್ಕೊಂಡು ಉಣ್ಣೋರಿಗೆ ಒಳ್ಳೇದೇನೆ, ಮಾಡೋಕ್ಕಾಗದ್ರೆ ಕೆಟ್ಟದ್ದು. ಒಳ್ಳೆ ಮಳೆ ಬರಬೇಕು, ನಾವು ಕಷ್ಟಪಟ್ಟು ಮಾಡಬೇಕು, ಮಾಡಿದ್ರೆ ಯಾವುದು ಯಾವತ್ತೂ ಏನು ಲಾಸ್ ಇಲ್ಲ, ಯಾವತ್ತೂ ಭೂಮಿ ತಾಯಿ ನಮ್ಮನ್ನು ಕೈ ಬಿಡಲ್ಲ, ಮಾಡಬೇಕು. ಈ ಸಂಘದಲ್ಲಿ ನೀವು ಸೇರ್ಕೊಂಡಾಗ ಈ ಬ್ಯಾಂಕಿಂದೆಲ್ಲ ವ್ಯವಹಾರ ನಿಮಗೆ ಗೊತ್ತಿತ್ತು? ಹಾಂ, ಗೊತ್ತಿತ್ತು ಸರ್, ಗೊತ್ತಿತ್ತು. ಕಟ್ಟೋದು, ಬರೋ ತರೋದು, ಅವ್ರು ತಗೊಳೋದು, ಮಾಡೋದು, ಬಿಡಿಸೋದು ಎಲ್ಲ ಲೆಕ್ಕ ಗೊತ್ತಾಯ್ತು ಸರ್. ಈಗ ನಿಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಬ್ಯಾಂಕ್ನ ವ್ಯವಹಾರ ಅದೆಲ್ಲ ಚಲನ್ ತುಂಬೋದೆಲ್ಲ ಬರ್ತಾ ಇತ್ತು? ಹಾಂ, ಎಲ್ಲ ಬರ್ತಿತ್ತು ಸರ್. ಈಗ ಬರಲಿಲ್ಲ ಅಂದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಹೌದು ಸರ್, ಅಯ್ಯೋ ಬರ್ಲಿಲ್ಲ ಅಂದ್ರೆ ದುಡ್ಡು ಗಿಡ್ಡು ಏನು ಹೆಚ್ಚು ಕಮ್ಮಿ ಆಗಿಗೆ ಏಳ್ಸೋದ್ರಾಗೆ ಕೊಡೋದ್ರಾಗೆ ತರೋದ್ರಾಗೆ ಏನೋ ನಮಗೆ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ತಲೆ ಮೇಲೆ ಹಾಕಬೇಕಿತ್ತು, ನಾವೆಲ್ಲ ಸೇರಿಸಿ ಕೊಡ್ಬೇಕಿತ್ತು ಸಾಲ ಕ್ರೆಡಿಟ್ ಹಾಕೊಂಡು, ಏನ್ ಮಾಡೋಕ್ಕಾಗುತ್ತೆ? ಹಂಗಿದ್ರೆ ನಾವು ಅದಕ್ಕೆ ಜವಾಬ್ದಾರಿ ಒಬ್ಬ ಹೋಗಿ ಅದನ್ನೆಲ್ಲ ತಗೊಂಬರೋರು ಅಂತಾರ್ ಕಳಿಸ್ತಿರ್ಲಿಲ್ಲ, ಒಳ್ಳೆಯವ್ರನ್ನ ಕಳಿಸಾರ. ಒಳ್ಳೇದು ಪುಟ್ಟಮ್ಮ ಅವರೇ, ಇಲ್ಲಿ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಬದುಕಿನ ಅನುಭವಗಳನ್ನು ಕುರಿತು ಹಿರಿಯೂರು ತಾಲೂಕು ಮಸ್ಕಲ್ ಗ್ರಾಮದ ರೈತ ಮಹಿಳೆ ಪುಟ್ಟಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರುಳಸಿದ್ದೇಶ್. ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು. ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕ್ಕದ, ಎಂತ ತಪ್ಪು ಮಾಡ್ಲಿಕ್ಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲೆ ಎದಿ ಹಾಲಿನ ಜೊತೆಗೆ ಪೂರಕ ಆಹಾರ ಆರಂಭಿಸು. ಕೂಸಿಗೆ 2 ವರ್ಷ ತುಂಬುವ ತನಕ ಎದಿ ಹಾಲ ಉಣಿಸ್ಬೇಕ್ವಾ? ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ. ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ, 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ತಿಂಗಳಿನವರೆಗೆ ಜೈಲು ಅಥವಾ 5 ಲಕ್ಷದವರೆಗೆ ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಈಗ ಕೇಳಿ. ಆಕಾಶವಾಣಿ ಚಿತ್ರದುರ್ಗ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನೇಗಿಲ ಜಗಲಿ. ಇಂದಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಕುರಿತು ದಾವಣಗೆರೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಬಿಎಂ ಪ್ರತಿಭಾ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಕೇಳುಗರೆ, ಇಂದಿನ ನೇಗಿಲ ಜಗಲಿ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಕುರಿತು ದಾವಣಗೆರೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಬಿಎಂ ಪ್ರತಿಭಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಕೇಳುಗರಿಗೆ ಈ ಮಹಿಳಾ ದಿನಾಚರಣೆಯ ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಾ ಮೇಡಮ್? ಎಲ್ರಿಗೂ ನಮಸ್ಕಾರ. ನೋಡಿ, ಮಹಿಳೆ ಅಂತಂದರೆ ಆ ಹೆಸರಿನಲ್ಲಿ ಮಹಾ ಇಳೆ ಅಂತ ಹೇಳ್ತೀವಿ. ಅಂದರೆ ಇಳೆ ಅಂತಂದರೆ ಭೂಮಿ, ಮಹಾ ಇಳೆ ಅಂತಂದರೆ ಮಹಾಭೂಮಿ. ಈ ಮಹಿಳೆಯನ್ನು ಭೂಮಿಗೆ ಹೋಲಿಸಿ ಮಹಿಳೆ ಅಂತ ಮಾಡಿದ್ದಾರೆ ಅಂತ ಒಬ್ಬ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಇಂಥ ಮಹಿಳೆಗಾಗಿ ಒಂದು ದಿನಾಚರಣೆಯನ್ನು ಯಾಕೆ ನಿಗದಿಪಡಿಸಬಾರ್ದು ಅಂತ ಹೇಳಿಬಿಟ್ಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸ್ವಲ್ಪ ಹಿನ್ನೆಲೆಯನ್ನು ನೋಡೋಣ ನಾವು. ಏನಾಯಿತು ಅಂತಂದರೆ 1909 ವರ್ಷಗಳಲ್ಲಿ ಅಸಮಾನತೆ ಇತ್ತು. ಅಂದರೆ ಕೂಲಿ ಕಾರ್ಮಿಕರಲ್ಲಿ ವೇತನ ಅಸಮಾನತೆ ಇತ್ತು. ಆ ಅಸಮಾನತೆಯನ್ನು ತೊಡೆದು ಹಾಕಬೇಕು ಅನ್ನುವ ದೃಷ್ಟಿಯಿಂದ ಒಂದು ಹರ್ತಾಳ ಅಥವಾ ಮುಷ್ಕರ ಪ್ರಾರಂಭ ಆಯಿತು. ಅಂದರೆ ಕೂಲಿ ಕಾರ್ಮಿಕರಿಂದ ಒಂದು ಮುಷ್ಕರ ಪ್ರಾರಂಭ ಆಯಿತು. ಅದೇ ಮುಷ್ಕರವೇ ಮುಂದುವರೆದು ಅದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಒಂದು ಪ್ರಾಮುಖ್ಯತೆಯನ್ನು ಪಡೆಯಿತು. ಹಾಗೆ ಏನಾಯಿತು ಅಂತಂದರೆ ಮಹಿಳೆಯರೆಲ್ಲ ಒಟ್ಟುಗೂಡಿ ಒಂದು ಸಂಘಟನೆಯನ್ನು ಮಾಡಿ ಅದನ್ನು ನಾವು ಪ್ರತಿ ವರ್ಷವೂ ಮಹಿಳೆಯರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಬೇಕು. ಆ ದಿನಾಚರಣೆ ದಿವಸ ನಮಗೆ ಬೇಕಾಗುವಂಥ ಸವಲತ್ತುಗಳನ್ನ ಪಡೆಯುವುದಾಗಲಿ ಅಥವಾ ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವುದಾಗಲಿ ಇಂಥ ವಿಷಯಗಳ ಬಗ್ಗೆ ಚರ್ಚೆ ನಡೀಬೇಕು ಮತ್ತು ಅದಕ್ಕೆ ಬೇಕಾಗುವಂಥ ಸೌಕರ್ಯಗಳನ್ನು ನಾವು ಪಡೀಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರಾರಂಭವಾದಂಥದ್ದು. ಇದನ್ನೇ ಒಂದು ಆಧಾರವಾಗಿಟ್ಕೊಂಡು ವಿಶ್ವಸಂಸ್ಥೆ ಏನು ಮಾಡ್ತು ಅಂತಂದರೆ 1975 ಅಂತಾರಾಷ್ಟ್ರೀಯ ಮಹಿಳಾ ವರ್ಷವಾಗಿ ಘೋಷಣೆ ಮಾಡ್ತು. ಅಂದಿನಿಂದ ಇಂದಿನವರೆಗೂ ಇದನ್ನು 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ. ಈ ವರ್ಷದ ಒಂದು ಮಹಿಳಾ ದಿನಾಚರಣೆಯ ಘೋಷವಾಕ್ಯ ಏನಂತ ಹೇಳ್ತೀರಾ ಮೇಡಮ್? ಪ್ರತಿ ವರ್ಷವೂ ಏನಾಗುತ್ತೆ ಅಂತಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನದಿಂದ ಒಂದು ಘೋಷವಾಕ್ಯವನ್ನು ಬಿಡುಗಡೆ ಮಾಡ್ತಾರೆ. ಆ ಘೋಷವಾಕ್ಯದ ಪ್ರಕಾರ ಹೆಣ್ಣು ಮಕ್ಕಳಿಗೆ ಯಾವುದೇ ಸೌಲಭ್ಯಗಳನ್ನು ಕೊಡುವುದಾಗಲಿ ಅಥವಾ ಅವರ ಒಂದು ಮುಂದುವರಿಕೆಗಾಗಿ ಏನಾದರೂ ಮಾಡಬೇಕು ಅಂತ ಇದ್ದರೆ ಅಂಥ ಸೌಲಭ್ಯಗಳನ್ನ ಕೊಡ್ತಾ ಹೋಗ್ತಾರೆ. ಹಾಗೆ ಈ ವರ್ಷ ಅಂದರೆ 2022 ಒಂದು ಘೋಷವಾಕ್ಯ ಏನು ಅಂತ ಹೇಳಿದ್ರೆ ಸುಸ್ಥಿರ ನಾಳೆಗಾಗಿ ಇಂದಿನ ಲಿಂಗ ಸಮಾನತೆ ಅನ್ನುವಂಥ ಒಂದು ಘೋಷಣೆ ವಾಕ್ಯವನ್ನು ಕೊಟ್ಟಿದ್ದಾರೆ. ಸೊ ಏನು ಅಂತಂದರೆ ಸುಸ್ಥಿರ ನಾಳೆಗಾಗಿ ಅಂತ ಹೇಳಿದ್ರೆ ನಾಳೆ ನಮಗೆ ಸುಸ್ಥಿರವಾಗಿರಬೇಕು ಅಂತಂದರೆ ಇವತ್ತೇ ನಾವು ಲಿಂಗ ಸಮಾನತೆಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಧ್ಯೇಯ ವಾಕ್ಯವನ್ನು ಕೊಟ್ಟಿದ್ದಾರೆ. ಮೇಡಮ್, ಈಗ ನಮ್ಮ ಮಹಿಳೆಯರು ಈ ಬೇರೆ ಬೇರೆ ರಂಗಗಳಲ್ಲೆಲ್ಲ ಸಾಕಷ್ಟು ಭಾಗವಹಿಸ್ತಾರೆ, ಸಾಕಷ್ಟು ಕೆಲಸ ಮಾಡಿದ್ದಾರೆ, ಈಗೆಲ್ಲ ಸಾಕಷ್ಟು ಮುಂದುವರಿತಾ ಇದ್ದಾರೆ. ಕೃಷಿಯಲ್ಲಿ ಕೂಡ ಸಾಕಷ್ಟು ಮಹಿಳೆಯರು ತಮ್ಮ ಪಾತ್ರವನ್ನು ತೊಡಗಿಸ್ಕೊಂಡಿದ್ದಾರೆ. ಈ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಏನಂತ ಹೇಳ್ತೀರಾ ಮೇಡಮ್? ನೋಡಿ, ಏನಾಗುತ್ತೆ ಅಂತಂದರೆ ಮಹಿಳೆಯರು ಎಲ್ಲ ರಂಗದಲ್ಲೂ ಇದ್ದಾರೆ ಅಂತ ನಾವು ಈಗ ಹೇಳಬಹುದು. ಆದರೆ ಅನಾದಿ ಕಾಲದಿಂದಲೂ ಈಗ ಎಲ್ಲ ಶಿಕ್ಷಣ ಕ್ಷೇತ್ರದಲ್ಲಾಯಿತು, ರಾಜಕೀಯ ಕ್ಷೇತ್ರದಲ್ಲಾಯಿತು, ಪ್ರತಿಯೊಂದು ಉದ್ದಿಮೆ ಕ್ಷೇತ್ರದಲ್ಲಾಯಿತು, ಪ್ರತಿಯೊಂದರಲ್ಲೂ ಮಹಿಳೆಯರು ಈಗ ಬರ್ತಾ ಇದ್ದಾರೆ. ಆದರೆ ಕೃಷಿಯಲ್ಲಿ ಹಾಗಲ್ಲ, ಅನಾದಿ ಕಾಲದಿಂದಲೂ ಮಹಿಳೆಯರು ತಮ್ಮ ಪಾತ್ರವನ್ನು ತೋರಿಸ್ಕೊಡ್ತಾ ಬಂದಿದ್ದಾರೆ. ಯಾವತ್ತೂ ಮಹಿಳೆಯನ್ನು ಬಿಟ್ಟು ಅಥವಾ ರೈತ ಮಹಿಳೆಯನ್ನು ಬಿಟ್ಟು ಕೃಷಿ ಇಲ್ಲವೇ ಇಲ್ಲ. ಮತ್ತು ಒಂದು ಅಂದಾಜಿನ ಪ್ರಕಾರ ಏನಪ್ಪ ಅಂತಂದರೆ 75% ಹೆಚ್ಚು ಕಾರ್ಯಗಳನ್ನು ವ್ಯವಸಾಯದಲ್ಲಿ ರೈತ ಮಹಿಳೆಯೇ ನಿರ್ವಹಿಸ್ತಾಳೆ ಎನ್ನುವಂಥ ಒಂದು ಮಾತಿದೆ. ಅದು ನಿಜ ಕೂಡ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಕುಟುಂಬದಲ್ಲಿ ರೈತ ಕುಟುಂಬ ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ. ಅದರಲ್ಲಿ ರೈತ ಬರ್ತಾನೆ, ರೈತ ಮಹಿಳೆ ಬರ್ತಾಳೆ, ರೈತ ಮಕ್ಕಳು ಬರ್ತಾರೆ. ಎಲ್ಲರೂ ಇದ್ರೂ ಕೂಡ ರೈತ ಮಹಿಳೆ ಏನಪ್ಪ ಅಂತಂದರೆ ತಾನು ತಾಯಿಯಾಗಿ, ಮಗಳಾಗಿ, ಸೊಸೆಯಾಗಿ, ಮಡದಿಯಾಗಿ ಪ್ರತಿಯೊಂದು ಕಾರ್ಯಭಾರವನ್ನು ನಿರ್ವಹಿಸಬೇಕಾಗತ್ತೆ. ಮನೆ ನಿರ್ವಹಣೆ ಮಾಡೋದ್ರ ಜೊತೆಗೆ ತಾನು ಕೃಷಿಯಲ್ಲಿ ಕೂಡ ತನ್ನ ಪಾತ್ರವನ್ನು ತೋರಿಸ್ಬೇಕಾಗತ್ತೆ ಮತ್ತು ಅದರಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಅಂದರೆ ಹೆಚ್ಚಿನ ಒತ್ತಡವನ್ನು ಈ ರೈತ ಮಹಿಳೆ ಅನುಭವಿಸ್ತಾ ಇದ್ದಾಳೆ. ಈ ಒತ್ತಡದ ಜೊತೆಗೆ ಸಾಕಷ್ಟು ಸವಾಲುಗಳನ್ನು ರೈತ ಮಹಿಳೆ ಎದುರಿಸಬೇಕಾಗತ್ತೆ ಮೇಡಮ್. ಅಂಥದ್ರಲ್ಲಿ ಏನೇನು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಮಹಿಳೆ? ಖಂಡಿತ, ಒಂದು ಕಸುಬನ್ನು ಮಾಡ್ತಾ ಇದ್ದಾಳೆ ಅಂತಂದರೆ ರೈತ ಮಹಿಳೆ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಮೊದಲನೆಯದಾಗಿ ಏನಪ್ಪ ಅಂತ ಹೇಳಿದ್ರೆ, ಕೃಷಿಕರಿಗೆ ಭೂಮಿಯ ಒಡೆತನ ಅಂತ ಹೇಳ್ತೀವಿ ನಾವು. ಭೂಮಿಯ ಒಡೆತನ ಏನಪ್ಪ ಅಂತಂದರೆ ಬಹಳಷ್ಟು ಕೃಷಿಕರಿಗೆ ಮಾತ್ರ ಸೀಮಿತವಾಗಿದೆ. ಒಂದು ಅಂದಾಜಿನ ಪ್ರಕಾರ ಏನಪ್ಪ ಅಂದರೆ 14% ಮಹಿಳೆಯರು ಮಾತ್ರ ಒಡೆತನವನ್ನು ತಗೊಂಡಿದ್ದಾರೆ ಅಂತ. ಅಂದರೆ ಅದು ತೀರಾ ಕಡಿಮೆ ಆಯಿತು, ಅಂದರೆ ನಗಣ್ಯ ಅಂತಲೇ ಹೇಳ್ಬೋದು. 14% ಅಂತಹ ದೊಡ್ಡ ಸಂಖ್ಯೆ ಏನಲ್ಲ. ಹಾಗಾಗಿ ಅವಳಿಗೆ ಭೂಮಿಯ ಒಡೆತನ ಇಲ್ಲದೇ ಇರುವುದರಿಂದ ಅವಳು ಯಾವುದೇ ಸೌಲಭ್ಯಗಳನ್ನಾಗಲಿ ಸೌಕರ್ಯಗಳನ್ನಾಗಲಿ ತಗೊಳ್ಳೋದಕ್ಕೆ ಅದೊಂದು ಅಡಚಣೆ ಆಗುತ್ತೆ. ಸೊ ಇಂಥ ಸವಾಲನ್ನು ಆಕೆ ಎದುರಿಸಬೇಕಾಗತ್ತೆ. ಆಮೇಲೆ ಪರಿಕರಗಳ ಬಗ್ಗೆ, ಇಲ್ಲಿ ಕೃಷಿನಲ್ಲಿ ನಾವು ತಗೊಳ್ಳೋದಾದರೆ ಕೃಷಿಯಲ್ಲಿ ಪರಿಕರಗಳ ಬಗ್ಗೆ ಅವಳಿಗೆ ಇರ್ತಕ್ಕಂಥ ಜ್ಞಾನ, ಆ ಜ್ಞಾನವನ್ನು ಸುಧಾರಣೆ ಮಾಡಿಕೊಳ್ಳುವಂಥವಲ್ಲಿ ಆಕೆಯನ್ನು ತರಬೇತಿ ಕೊಡಿಸ್ಬೇಕಾದಂಥ ವಿಷಯದಲ್ಲಿ ಏನಾಗುತ್ತೆ ಅಂತಂದರೆ ಅವಳಿಗೆ ಅಸಮಾನತೆ ಯಾವಾಗಲೂ ಕಾಡ್ತಾ ಇರುತ್ತೆ. ನೀನೇನು ಹೋಗ್ತೀಯಾ ತರಬೇತಿಗೆ, ಯಾಕೆ ಹೋಗಬೇಕು ಅನ್ನುವಂಥ ಒಂದು ಅಡಚಣೆ ಯಾವಾಗಲೂ ಅವಳಿಗೆ ಕಾಡ್ತಾನೆ ಇರುತ್ತೆ. ಹಾಗಾಗಿ ಅಲ್ಲಿ ಕೂಡ ಮಹಿಳೆ ಹಿಂದೆ ಬೀಳಬೇಕಾಗತ್ತೆ. ಕೃಷಿನಲ್ಲಿ ರೈತ ಮಹಿಳೆ ಇಷ್ಟೊಂದು ಕಾರ್ಯಗಳನ್ನು ನಿರ್ವಹಿಸಿದ್ರೂ ಸಹ ಆಕೆಯನ್ನು ಗುರುತಿಸುವಲ್ಲಿ ನಾವು ಹಿಂದೆ ಬಿದ್ದಿದ್ವಿ ಯಾವಾಗಲೂ. ಅದನ್ನು ಕಂಡುಕೊಂಡಂಥ ಕರ್ನಾಟಕ ಸರ್ಕಾರ ದೇಶದಲ್ಲೇ ಪ್ರಥಮ ಬಾರಿಗೆ ಏನು ಮಾಡ್ತು ಅಂತಂದರೆ 1982 ವೈಟೆಪ್ ಅನ್ನುವಂಥ ಯೋಜನೆಯನ್ನು ಜಾರಿಗೆ ತಂತು ಕೃಷಿ ಇಲಾಖೆಯಲ್ಲಿ. ಅದರಲ್ಲಿ ಏನಾಯಿತು ಅಂತಂದರೆ ನಾವು ರೈತ ಮಹಿಳೆಯರಿಗೆ ಅಂತಲೇ ತರಬೇತಿಗಳನ್ನ ಹಮ್ಮಿಕೊಂಡ್ವಿ. ಅವರಲ್ಲಿ ನಾಯಕತ್ವವನ್ನು ಗುರುತಿಸಿ ಆ ನಾಯಕರುಗಳ ಮುಖಾಂತರ ಸ್ವಸಹಾಯ ಗುಂಪುಗಳನ್ನು ಮಾಡಿ ಆ ಗುಂಪುಗಳ ಮುಖಾಂತರ ಮಹಿಳೆ ತಾನು ಏನು ಸಾಲ ಸೌಲಭ್ಯವನ್ನು ಪಡೆಯುವುದಾಗಲಿ ಆ ಸಾಲ ಸೌಲಭ್ಯವನ್ನು ಪಡೆದು ಯಾವುದಾದ್ರೂ ಉದ್ದಿಮೆಯನ್ನು ಪ್ರಾರಂಭ ಮಾಡುವಂಥದ್ದು ಇಂಥದ್ದಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡ್ತಾ ಬಂದ್ವಿ. ಆದ ನಂತರ ಏನಾಯಿತು ಅಂತ ಹೇಳಿದ್ರೆ ಸ್ವಸಹಾಯ ಗುಂಪುಗಳ ಪ್ರಾರಂಭವಾದ ನಂತರ ಮಹಿಳೆಯರಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ. ನಾವೀಗ ಏನು ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ ರೈತ ಮಹಿಳೆಯಲ್ಲಿ, ಅದೆಲ್ಲ ಇದರಿಂದನೇ ಬಂದಂಥದ್ದು. ಸ್ವಸಹಾಯ ಗುಂಪುಗಳಲ್ಲಿ ಯಾವಾಗ ಅವರು ಸದಸ್ಯರಾಗೋದಕ್ಕೆ ಪ್ರಾರಂಭ ಮಾಡಿದರು ಅವರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗಳು ಸ್ವಲ್ಪ ಸುಧಾರಣೆಗೊಂಡವು. ಆಮೇಲೆ ಅವರಲ್ಲಿ ಇರ್ತಕ್ಕಂಥ ಒಂದು ಏನು ಪ್ರತಿಭೆಗಳು ಎಲ್ಲ ಆಚೆ ಬರೋದಕ್ಕೆ ಸಹಾಯ ಆಯಿತು. ಹಾಗಾಗಿ ಅಲ್ಲಿಂದ ಬಂದಂಥ ಮಹಿಳೆಯರು ಈಗ ನಾವು ನೋಡೋದಾದರೆ ಮಹಿಳೆಯನ್ನು ಅವಳು ಬರೀ ಕೃಷಿ ಕಾರ್ಮಿಕಳಾಗಿ ಅಥವಾ ಕೃಷಿಕಳಾಗಿ ಉಳಿದಿಲ್ಲ, ಉದ್ದಿಮೆದಾರಳಾಗಿ ಕೂಡ ನಮ್ಮ ಮುಂದೆ ನಿಂತಿದ್ದಾಳೆ. ಈಗ ಮೌಲ್ಯವರ್ಧನೆ ಅಂತ ಹೇಳ್ತೀವಿ, ಮಾರುಕಟ್ಟೆ ಅನ್ನುವಂಥದ್ದು ತುಂಬ ಡೋಲಾಯಮಾನವಾದಂಥ ಪರಿಸ್ಥಿತಿ. ಅಂಥ ಮಾರುಕಟ್ಟೆಯಲ್ಲಿ ಕೂಡ ಮಹಿಳೆ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ತನ್ನದೇ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ಅವುಗಳಿಗೆ ತನ್ನದೇ ಆದ ಲೇಬಲಿಂಗ್ ಕೊಟ್ಟುಕೊಂಡು ತನ್ನದೇ ಆದ ಬ್ರ್ಯಾಂಡ್ನಲ್ಲಿ ಮಾರಾಟ ಮಾಡುವಂಥ ಮಹಿಳೆಯರು ನಮ್ಮ ಕಣ್ಮುಂದೆ ಇದ್ದಾರೆ. ಮತ್ತು ಇನ್ನೂ ಮುಂದುವರೆದು ಆನ್ಲೈನ್ನಲ್ಲಿ ಮಾರಾಟ ಮಾಡುವಂಥ ಮಟ್ಟಕ್ಕೂ ಕೂಡ ತಲುಪ್ತಾ ಇದ್ದಾರೆ. ಅಂಥವರೆಲ್ಲ ನಮಗೆ ಸ್ಫೂರ್ತಿ ಆಗಬೇಕು. ಯಾಕೆಂದರೆ ಈಗ ನಾವು ನೋಡ್ತಾ ಇರೋದು ಬರೀ ಬೆರಳೆಣಿಕೆ ಎಷ್ಟು ಜನಗಳನ್ನ ಮಾತ್ರ. ನಾವು ಹೇಳೋದು ಮಹಿಳೆಯರು ಏನು ಮಾಡ್ತೀವಿ ಒಂಥರ ಹಿಂಜರಿಕೆಯಿಂದ, ಮುಂದೆ ಹೋದರೆ ಏನಾಗುತ್ತೋ ಅನ್ನುವಂಥ ಇದಿರುತ್ತೆ. ಅಂಥವ್ರಿಗೆ ಇಂಥ ಮಹಿಳೆಯರು ಸ್ಫೂರ್ತಿಯಾಗಬೇಕು ಅಂತ ನನಗನ್ಸುತ್ತೆ. ಮತ್ತು ಏನಾಗುತ್ತೆ, ಹಿಂದೆ ಇದ್ದಂಥ ಕಾಲ ಈಗಿಲ್ಲ. ಬೆಳೆಗಳ ಬದಲಾವಣೆಗಳಾಗಿವೆ, ಬೆಳೆಗಳ ಪದ್ಧತಿಗಳಲ್ಲಿ ಬದಲಾವಣೆಗಳಾಗಿದೆ, ಬೆಳೆ ಸಂಸ್ಕರಣಾ ವಿಧಾನಗಳಲ್ಲಿ ಬದಲಾವಣೆ ಆಗಿದೆ, ಮತ್ತು ಯಾಂತ್ರೀಕರಣ ಕೂಡ ಒಂದು ಸವಾಲೇ ಈಗ ನಮ್ಮ ಮಹಿಳೆಗೆ. ಹಾಗಾಗಿ ಮಹಿಳೆಯ ಪಾತ್ರ ಕೂಡ ಇಲ್ಲಿ ಬದಲಾಗ್ತಾ ಇದೆ. ಇದ್ರ ಜೊತೆಗೆ ಒಂದು ಕುಟುಂಬ ಆರೋಗ್ಯವಾಗಿರ್ಬೇಕಾದ್ರೆ ಮಹಿಳೆಯರ ಪಾತ್ರ ತುಂಬ ಹೆಚ್ಚಿರುತ್ತೆ ಅಂತ. ಹೌದು, ರೈತ ಮಹಿಳೆ ಅಂದ ತಕ್ಷಣ ಅವಳು ಬರೀ ಒಬ್ಬ ಕೃಷಿಕಳಾಗಿ ನಾವು ನೋಡೋಕ್ಕಾಗೋದಿಲ್ಲ. ಮನೆಯಲ್ಲಿ ತಾಯಿಯಾಗಿ, ಮಡದಿಯಾಗಿ, ಮಗಳಾಗಿ, ಸೊಸೆಯಾಗಿ ಎಲ್ಲ ಪಾತ್ರವನ್ನು ನಿರ್ವಹಿಸಬೇಕಾಗತ್ತೆ. ಇಂಥ ಸಮಯದಲ್ಲಿ ಆಕೆ ಮನೆಯ ಶಿಸ್ತು ಜೊತೆಗೆ ವಿದ್ಯಾಭ್ಯಾಸ, ಆಹಾರ ಪ್ರತಿಯೊಂದರಲ್ಲೂ ಕೂಡ ಆಕೆ ತನ್ನ ಗಮನವನ್ನು ಕೊಡಲೇಬೇಕಾಗತ್ತೆ. ಹಾಗಾಗಿ ಆಹಾರ ವಿಷಯದಲ್ಲಿ ಬಂದರೆ ನಾವು ಹೇಳ್ತೀವಿ ಏನಪ್ಪ ಅಂತ ಹೇಳಿದ್ರೆ ಆಕೆಗೆ ಒಂದೇ ಬೆಳೆ ಅನ್ನುವಂಥ ಸುದ್ದಿನೇ ಇಲ್ಲ. ಏನು ಅಂತಂದರೆ ಯಾವುದೇ ಬೆಳೆ ಬೆಳಿಬೇಕಾದರೂ ಅದರಲ್ಲಿ ಅಕ್ಕಡಿ ಇರಬೇಕು ಅನ್ನುವಂಥದ್ದೇ ಆಕೆ ವಾದ ಆಗಿರುತ್ತೆ ಯಾವಾಗಲೂ ಅಷ್ಟೆ. ನಾವು ಹಿಂದಿನ ಕಾಲದಲ್ಲಿ ನೋಡ್ತಾ, ಈಗ ಏಕಬೆಳೆ ಪದ್ಧತಿ ಬಂದಿದೆ, ಆದರೆ ಹಿಂದೆ ಎಲ್ಲ ಏನಾಗ್ತಿತ್ತು ಅಂತಂದರೆ ಒಂದು ಬೆಳೆ ಬೆಳಿಬೇಕಾದ್ರೆ ಅದ್ರ ಜೊತೆಗೆ ಅಕ್ಕಡಿಗಳಾಗಲಿ ಸಿಡಿಗಳಾಗಲಿ ಸೇರಿಸ್ಕೊಡ್ತಾ ಇದ್ದಿದ್ದು ಮಹಿಳೆನೆ. ಅಂದರೆ ಆಕೆಗೆ ತನ್ನ ಕುಟುಂಬದ ಆರೋಗ್ಯದ ಬಗ್ಗೆ ಅಷ್ಟೊಂದು ಕಾಳಜಿ ಇತ್ತು. ಆಮೇಲೆ ಇನ್ನು ಕಳೆ ತೆಗೆಯೋದಕ್ಕೆ ಹೋದ್ಲು ಅಂತ ಹೇಳಿದ್ರೆ ಅಲ್ಲಿ ಆಕೆ ತೋರಿಸ್ತಿದ್ದ ಕೈ ಚಳಕನೇ ಬೇರೆ. ಏನಪ್ಪ ಅಂದರೆ ಕಳೆನಲ್ಲೇ ಸೊಪ್ಪನ್ನು ಹುಡುಕ್ತಾ ಇದ್ಲು ಅವಳು. ಸೊಪ್ಪು ಹುಡುಕಿ ತಂದು ಅದನ್ನೇ ಮನೆಯಲ್ಲಿ ಸಾರಿಗಾಗಿ ಬೆಳೆಸೋದಾಗಲಿ ಮಸೊಪ್ಪು ಮಾಡೋದಾಗಲಿ ಅಂಥದ್ದು ಮಾಡ್ತಿದ್ಲು. ಅದ್ರ ಜೊತೆಗೆ ದನಕರುಗಳಿಗೆ ಮೇವನ್ನು ಕೂಡ ಸೆಪ್ರೇಟಾಗಿ ವಿಂಗಡಿಸಿ ಮಾಡಿ ಅದನ್ನು ದನಕರುಗಳಿಗೆ ತರುವಂಥದ್ದು. ಅಂದರೆ ಸಿಗ್ಬೇಕಾದಂಥ ಸ್ಥಾನಮಾನ ಎಲ್ಲ ಗೌರವ ಸಿಕ್ಕಿದೆ ಅಂತ ಅನಿಸುತ್ತೆ ಮೇಡಮ್. ಅಂದರೆ ಹಿಂದಿನ ಒಂದು ಇದಕ್ಕೆ ನೋಡಿದ್ರೆ ಏನು ಹೇಳ್ತೀವಿ ಅಂತಂದರೆ, ಎಲ್ಲಿ ಹೆಣ್ಣು ಮಕ್ಕಳನ್ನು ಗೌರವಿಸ್ತಾರೋ ಅಲ್ಲಿ ನಮಗೆ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳ್ತೀವಿ. ಅದು ಸತ್ಯವಾದ ಮಾತು. ಎಲ್ಲಿ ಮಹಿಳೆಗೆ ಗೌರವ ಸಿಕ್ಕಿದೆಯೋ ಅಲ್ಲಿ ದೇವತೆಗಳು ಸದಾ ಆಶೀರ್ವಾದ ಮಾಡ್ತಾನೆ ಇರ್ತಾರೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವಳಿಗೆ ತನ್ನಲ್ಲೇ ಇರುವಂಥ ಹಿಂಜರಿಕೆ ಒಂದಾದರೆ, ಆಮೇಲೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟುಪಾಡುಗಳು ಇವುಗಳು ಕೂಡ ಆಕೆಯನ್ನು ಹಿಂದೆಳೆಯುವಂತೆ ಮಾಡುತ್ತೆ. ಆದರೆ ಹೇಳಿದ್ವಲ್ಲ, ಈಗ ಬರೀ ಕೇವಲ 14% ಅವಳಿಗೆ ಒಡೆತನ ಸಿಕ್ಕಿದೆ ಅಂತಂದರೆ ಇದು ತುಂಬ ಜಾಸ್ತಿ ಆಗಬೇಕು ಇನ್ನು ಅಲ್ವಾ? ಅದು ಜಾಸ್ತಿ ಆಗಬೇಕು. ಆಮೇಲಿಂದ ನೋಡಿ, ಈಗ ಮಹಿಳೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಬೆಳೆ ತೆಗೆಯುವಷ್ಟರಲ್ಲಿ ಅವಳು 3485 ಗಂಟೆಗಳ ಕಾಲ ಕಾರ್ಯನಿರ್ವಹಿಸ್ತಾಳೆ. ಅದೇ ಪುರುಷನ ನಿರ್ವಹಿಸೋದು ಎಷ್ಟು ಅಂತಂದರೆ 1500 ಗಂಟೆಗಳ ಕಾಲ ನಿರ್ವಹಿಸ್ತಾನೆ ಅಂತ ಇದೆ. ಅಂದರೆ ಅರ್ಧಕ್ಕರ್ಧ ಕಡಿಮೆ ಸಮಯವನ್ನು ಕಳೀತಾನೆ ರೈತ ಅಂತ ಹೇಳಿ. ಹಾಗಾಗಿ ಅವಳಿಗೆ ಸಿಗುವಂಥ ಸ್ಥಾನಮಾನ ಇನ್ನೂ ಹೆಚ್ಚಾಗಬೇಕು ಅಂತ ಅನಿಸುತ್ತೆ. ಮೇಡಮ್, ಈ ಕೃಷಿಯಲ್ಲಿ ಈಗ ಪ್ರತಿಯೊಂದು ಬೆಳೆಗೂ ಕೀಟ ಮತ್ತು ರೋಗಗಳ ಸಮಸ್ಯೆ ಕಾಡ್ತಾ ಇದೆ. ಇದರಲ್ಲಿ ಮಹಿಳೆಯರು ಯಾವ ರೀತಿ ನಿರ್ವಹಣೆ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅಂತ ಅನ್ಸುತ್ತೆ? ತುಂಬ ಮುಖ್ಯವಾದ ಪ್ರಶ್ನೆ. ಏನಂತಂದರೆ, ಕೀಟ ರೋಗ ಅನ್ನುವಂಥದ್ದು ಬೆಳೆಗಳಿಗೆ ತುಂಬ ಕಾಡ್ತಕ್ಕಂಥ ಒಂದು ಸಮಸ್ಯೆ. ಅದರಲ್ಲಿ ನಾವೇನು ಅಂದ್ಕೊಳ್ತೀವಿ ಅಂತಂದರೆ, ಒಂದೇ ಸಾರಿಗೆ ಔಷಧಿ ಹೊಡೆದು ಬಿಡಬೇಕು ಅನ್ನುವಂಥದ್ದೇ ನಮ್ಮ ತಲೆಯಲ್ಲೆಲ್ಲ ಇರುತ್ತೆ. ಆದರೆ ನಮ್ಮ ಮಹಿಳೆಯರು ಎಷ್ಟು ಚೆನ್ನಾಗಿ ಅದರಲ್ಲಿ ಪಾತ್ರ ನಿರ್ವಹಿಸ್ತಾರೆ ಅಂತ ಹೇಳಿದ್ರೆ, ಉದಾಹರಣೆಗೆ ಹೇಳೋದಾದರೆ, ನಾವು ಕಡಲೆ, ತೊಗರಿ, ಆಮೇಲೆ ಈ ಕುಸುಬೆ ಅಂತ ಬೆಳೆಗಳನ್ನ ತಗೊಳ್ರಿ, ಅದನ್ನ ಕುಡಿ ಚೂಟ್ತಾರೆ. ಅವರು ಚೂಟಿ ಅದನ್ನು ಸೊಪ್ಪಿಗಾಗಿ ಉಪಯೋಗಿಸ್ತಾರೆ. ಆ ಸೊಪ್ಪಿಗಾಗಿ ಉಪಯೋಗಿಸುವಂತಹ ಒಂದು ಕಾರ್ಯದಲ್ಲೇ ಅವ್ರು ಏನು ಮಾಡಿರ್ತಾರೆ ಅಂತಂದರೆ, ಅಲ್ಲಿ ಕೀಟ ರೋಗಗಳು ಅಲ್ಲೇ ಬಂದು ಮೊಟ್ಟೆ ಇಡುವಂಥ ಒಂದು ಸಂದರ್ಭ ಇರುತ್ತೆ. ಹಾಗಾಗಿ ಅವರು ಅದನ್ನು ಕೀಳೋದ್ರಿಂದ ಅಲ್ಲೇ ಎಷ್ಟೋ ನಮಗೆ ಕೀಟ ರೋಗಗಳ ನಿರ್ವಹಣೆ ಆಗ್ಬಿಟ್ಟಿರುತ್ತೆ. ಕುಟುಂಬದ ಆಹಾರದಲ್ಲಿ ಪೋಷಕಾಂಶಗಳು ಕೂಡ ಸೇರಿಕೊಂಡಿರುತ್ತೆ. ಆಮೇಲಿಂದ ಕೀಟ ರೋಗ ನಿರ್ವಹಣೆಯಲ್ಲಿ ಇದೊಂದೇ ಅಂತಲ್ಲ, ಏನಾದರೂ ಕೀಟಗಳು ಅಲ್ಲಲ್ಲಿ ಕಾಣಿಸ್ಕೊಳ್ತಿತ್ತು ಅಂದರೆ ಜಮೀನು ಪೂರ್ತಿ ಓಡಾಡಿ ಆ ಕೀಟ ರೋಗಗಳು ಕಾಣಿಸ್ಕೊಳ್ತು ಅಂತಂದರೆ ಅಲ್ಲಲ್ಲೇ ಅವುಗಳನ್ನು ಹೊಸಕಾಕಿ ಅದನ್ನು ಒಂದು ಅಂದರೆ ನಾವು ಬೌದ್ಧಿಕ ಒಂದು ಪದ್ಧತಿ ಅಂತ ಹೇಳ್ತೀವಿ, ಅದರಲ್ಲೇ ಆ ಕೀಟವನ್ನು ನಿರ್ವಹಣೆ ಮಾಡಿಬಿಟ್ಟೇ ಇರ್ತಾಳೆ. ಜೊತೆಗೆ ಅಕಸ್ಮಾತ್ ಯಾರು ಗಂಡ್ಮಕ್ಳು ಇಲ್ಲ ಅಂತಂದರೆ ತಾನೇ ಕೂಡ ಸ್ಪ್ರೇಯರ್ನ ತೊಗೊಂಡು ಅದನ್ನು ಹೆಗ್ಲಿಗೇರಿಸ್ಕೊಂಡು ಸ್ಪ್ರೇ ಮಾಡುವಂಥ ಮಟ್ಟಕ್ಕೂ ಕೂಡ ನಮ್ಮ ಹೆಣ್ಮಕ್ಳು ಈಗ ಇದ್ದಾರೆ. ಸ್ಪ್ರೇ ಮಾಡ್ತಾರೆ, ನೀರು ಕಟ್ತಾರೆ, ಟ್ರ್ಯಾಕ್ಟರ್ ಓಡಿಸ್ತಾರೆ. ಮೊದಲೆಲ್ಲ ಏನಿತ್ತು ಅಂತಂದರೆ, ಹಿಂದಿನ ಬೆಳೆಯ ಬಿತ್ತನೆ ಬೀಜವನ್ನೇ ಮುಂದಕ್ಕೆ ತೊಗೊಂಡು ಹೋಗಬೇಕಿತ್ತು. ಅಂಥ ಸಂದರ್ಭದಲ್ಲಿ ಏನಾಗ್ತಿತ್ತು, ಮಹಿಳೆ ಆ ಬಿತ್ತನೆ ಬೀಜಗಳನ್ನ ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು ಆಕೆಯ ಜವಾಬ್ದಾರಿಯಾಗಿತ್ತು. ಆವಾಗ ಏನು ಮಾಡ್ತಿದ್ರು ಅಂದರೆ ಅದಕ್ಕೆ ತಮ್ಮದೇ ಆದ ಒಂದು ಪದ್ಧತಿಗಳನ್ನ ಹುಡುಕಿಟ್ಕೊಂಡಿದ್ರು ಅವರು. ಏನು ಈಗ ಬೇವಿನ ಸೊಪ್ಪು ತಂದು ಹಾಕೋದಾಗಲಿ, ಬೂದಿ ಬೆರೆಸಿ ಇಡೋವಂಥದ್ದಾಗಲಿ, ಅಥವಾ ಮರಳು ಬೆರೆಸುವಂಥದ್ದು, ಕೆಮ್ಮಣ್ಣ ಲೇಪನ ಮಾಡಿ ಇಡುವಂಥದ್ದು, ಆಮೇಲೆ ಎಣ್ಣೆ ಲೇಪನ ಮಾಡಿ ಇಡುವಂಥದ್ದು, ಉಪ್ಪು ಬೆರೆಸಿ ಇಡುವಂಥದ್ದು, ಅಥವಾ ದಿನ ಬೆಳಗ್ಗೆ ತಣ್ಣನ ಗಾಳಿಗೆ ಒಡ್ಡಿ ಅದನ್ನು ಮತ್ತೆ ಎತ್ತಿಡುವಂಥದ್ದು, ಹೀಗೆ ಮಾಡೋದ್ರಿಂದ ಕೂಡ ಹುಳುಗಳು ಬರ್ತಾ ಇರಲಿಲ್ಲ. ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆಗಳು ಸಹ ಇದೆ. ಹಾಗಾಗಿ ಅಂಥ ಒಂದು ಧಾನ್ಯ ಸಂರಕ್ಷಣೆಯಲ್ಲಾಗಲಿ ಅಥವಾ ಬಿತ್ತನೆ ಬೀಜ ಸಂಗ್ರಹಣೆಯಲ್ಲಾಗಲಿ ಇವರು ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ರು. ಆದರೆ ಈಗ ಕಾಲಮಾನ ಬದಲಾಗಿದೆ. ಏನು ಅಂತಂದರೆ, ಎಲ್ಲ ಕಡೆಗೂ ಹೈಬ್ರಿಡ್ಸ್ ಬಂದಿದೆ. ಹಾಗಾಗಿ ಹೈಬ್ರಿಡ್ ಬೀಜಗಳನ್ನ ತರ್ತೀವಿ, ಅದನ್ನು ತಂದು ಆಮೇಲೆ ಮಾರಾಟ ಮಾಡುವಂಥದ್ದು. ಮೊದಲೆಲ್ಲ ಹೇಗಿತ್ತು ಪದ್ಧತಿಗಳು ಅಂತಂದರೆ, ಬಿತ್ತುವುದು, ಬೆಳೆಯುವುದು, ತುಂಬುವುದು, ಉಪಯೋಗಿಸುವುದು, ನಂತರ ಮಾರಾಟ ಮಾಡುವುದು ಅನ್ನುವಂಥ ಒಂದು ಸೀರೀಸ್ ಇತ್ತು. ಆದರೆ ಈಗ ಹಂಗಲ್ಲ. ಏನದು, ಬಿತ್ತನೆ ಬೀಜ ತರುವುದು, ಬೆಳೆಯುವುದು, ಮಾರಾಟ ಮಾಡುವುದು ಅನ್ನುವಂಥದ್ದಾಗಿದೆ. ಹಾಗಾಗಿ ಆ ಕಾಲಮಾನಕ್ಕೆ ತಕ್ಕಂತೆ ನಮ್ಮ ಮಹಿಳೆಯರು ಕೂಡ ಬದಲಾಗಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಅವರು ಈ ಕಾಲಮಾನಕ್ಕೆ ತಕ್ಕಂತೆ ತಮ್ಮ ಪಾತ್ರಗಳನ್ನು ಕೂಡ ಬದಲಾವಣೆ ಮಾಡಿಕೊಂಡು ಹೋಗಬೇಕಾಗತ್ತೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ರೈತ ಮಹಿಳೆಯರ ಪಾತ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಕೊನೆಯದಾಗಿ ಮೇಡಮ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ರೈತ ಮಹಿಳೆ ಇಲ್ಲದೆ ಹೋದರೆ ವ್ಯವಸಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರೈತ ಮತ್ತು ರೈತ ಮಹಿಳೆ ಕೃಷಿಗೆ ಇಬ್ಬರು ಜೋಡೆತ್ತುಗಳು. ನಾವೇನು ಹೇಳ್ತೀವಿ ಅಂತಂದರೆ, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ, ಆದರೆ ರೈತ ಮಹಿಳೆ ಕೃಷಿಗೆ ಬೆನ್ನೆಲುಬು ಅಂತ ಹೇಳ್ಬೋದು. ಹಾಗಾಗಿ ಅವರಿಬ್ಬರು ಇದ್ದರೆ ಮಾತ್ರ ನಾವು ಕೃಷಿಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಒಬ್ಬರದ್ದು ಪಾತ್ರನೂ ಕಡಿಮೆ ಆಗೋ ಹಾಗಿಲ್ಲ. ಹಾಗಾಗಿ ಇಬ್ಬರು ಇರಲೇಬೇಕಾಗಿ, ಇಬ್ಬರು ಪಾತ್ರನೂ ದೇಶಕ್ಕೆ ಒಂದು ಬಹುದೊಡ್ಡ ಕೊಡುಗೆ. ರೈತ ಬೆಳೆದ್ರೇ ಬೇರೆ ಯಾವುದರಿಂದ ನಾವು ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಹಾಗಾಗಿ ಇಬ್ಬರು ಗೌರವಾನ್ವಿತರು ಅಂತಲೇ ಹೇಳ್ಬೋದು. ಇಬ್ಬರಿಗೂ ಗೌರವ ಕೊಡಬೇಕು. ಬಹಳ ಸಂತೋಷ ಮೇಡಮ್, ತಾವು ಇಲ್ಲಿವರೆಗೂ ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕೃಷಿಯಲ್ಲಿ ರೈತ ಮಹಿಳೆಯರ ಪಾತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಕುರಿತು ದಾವಣಗೆರೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಬಿಎಂ ಪ್ರತಿಭಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮದ ಸಂಯೋಜನೆ ಬಿಎಂ ಪ್ರತಿಭಾ, ಸಹಾಯಕ ಕೃಷಿ ನಿರ್ದೇಶಕರು ದಾವಣಗೆರೆ. ಇಂದಿನ ಪ್ರಶ್ನೆ ಹೀಗಿದೆ. 2022 ಸಾಲಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಘೋಷವಾಕ್ಯವೇನು? ಪ್ರಶ್ನೆ ಮತ್ತೊಮ್ಮೆ, 2022 ಸಾಲಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಘೋಷವಾಕ್ಯವೇನು? ಪ್ರಶ್ನೆ ಕೇಳಿದ್ರಿ ಅಲ್ವಾ? ಉತ್ತರ ಬರಲಿಕ್ಕೆ ನಮ್ಮ ವಿಳಾಸ ನಿಲಯದ ನಿರ್ದೇಶಕರು, ನೇಗಿಲ ಜಗಲಿ ಸರಣಿ ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಸಿಕೆಪುರ, ಕೆಳಗೋಟೆ, ಚಿತ್ರದುರ್ಗ. 577501. ಪ್ರಸ್ತುತಿ ಬಿ ಸಿದ್ದಣ್ಣ, ನೆರವು ಜಗದೀಶ್ ಗೋಪನಹಳ್ಳಿ. ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇನ್ನು ಮುಂದೆ ರೈತರಿಗೆ ಸಲಹೆ. ಬಾಕಿ ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ರೈತರು ತಮ್ಮ ಮಟ್ಟದಲ್ಲಿ ರಸಗೊಬ್ಬರಗಳ ಕಲಬೆರಕೆಯನ್ನು ಕಡಿಮೆ ವೆಚ್ಚದಲ್ಲಿ ಕಂಡುಕೊಂಡು ಗುಣಮಟ್ಟದ ರಸಗೊಬ್ಬರಗಳನ್ನು ಕೊಂಡುಕೊಳ್ಳಬಹುದಾಗಿದೆ. ಈ ದಿಸೆಯಲ್ಲಿ ಕೆಲವು ಸುಲಭ ಪರೀಕ್ಷೆಗಳಿಂದ ರಸಗೊಬ್ಬರಗಳಲ್ಲಿ ಕಲಬೆರಕೆಯಾಗಿದೆಯೇ ಅಥವಾ ನಕಲಿ ಗೊಬ್ಬರವೇ ಎಂದು ತಿಳಿಯಬಹುದು. ರೈತರು ರಸಗೊಬ್ಬರವನ್ನು ಕೊಳ್ಳುವಾಗ ಗಮನಿಸಬೇಕಾದ ಅಂಶಗಳು: ರಸಗೊಬ್ಬರಗಳ ಚೀಲದ ಬಾಯಿಯನ್ನು ಯಂತ್ರದಿಂದ ಹೊಲೆದಿರಬೇಕು. ರಸಗೊಬ್ಬರದ ಚೀಲವನ್ನು ತೂಕ ಮಾಡಿಸಿ ತೆಗೆದುಕೊಳ್ಳಬೇಕು. ಚೀಲದ ಮೇಲೆ ನಮೂದಿಸಿರುವ ಗರಿಷ್ಠ ಬೆಲೆಗಿಂತ ಹೆಚ್ಚಿನ ಹಣ ಸಂದಾಯ ಮಾಡಬಾರದು. ರಸಗೊಬ್ಬರದ ಚೀಲದ ಮೇಲೆ ಈ ವಿವರಗಳು ಮುದ್ರಿತವಾಗಿರಬೇಕು: ರಸಗೊಬ್ಬರವೆಂದು ಮುದ್ರಿತವಾಗಿರಬೇಕು, ರಸಗೊಬ್ಬರದ ಬ್ರ್ಯಾಂಡ್ ಮತ್ತು ರಸಗೊಬ್ಬರದ ಹೆಸರು ಇರಬೇಕು, ರಸಗೊಬ್ಬರದಲ್ಲಿರುವ ಕನಿಷ್ಠ ಶೇಕಡಾವಾರು ಪೋಷಕಾಂಶಗಳ ವಿವರಗಳು ನಮೂದಾಗಿರಬೇಕು, ಗರಿಷ್ಠ ಮಾರಾಟದ ಬೆಲೆ ನಮೂದಾಗಿರಬೇಕು, ಗರಿಷ್ಠ ಮತ್ತು ನಿವ್ವಳ ತೂಕ ಇರಬೇಕು. ರಸಗೊಬ್ಬರಗಳ ಮಿಶ್ರಣಗಳು ಸಿಂಗಲ್ ಸೂಪರ್ ಫಾಸ್ಫೇಟ್, ಲಘು ಪೋಷಕಾಂಶಗಳು ಮತ್ತು ಅವುಗಳ ಮಿಶ್ರಣಗಳ ಚೀಲ ಅಥವಾ ಡಬ್ಬಗಳ ಮೇಲೆ ಬ್ಯಾಚ್ ಸಂಖ್ಯೆ ಮತ್ತು ರಿಜಿಸ್ಟ್ರೇಷನ್ ಸಂಖ್ಯೆ ನಮೂದಾಗಿರಬೇಕು. ರಸಗೊಬ್ಬರವನ್ನು ಖರೀದಿಸಿದ್ದಕ್ಕೆ ನಮೂನೆ M ರಸೀದಿಯನ್ನು ಪಡೆಯಬೇಕು. ರಸೀದಿಯಲ್ಲಿ ಖರೀದಿಸಿದ ರಸಗೊಬ್ಬರಗಳ ವಿವರಗಳನ್ನು ತುಂಬಿದ್ದು ರೈತರ ಸಹಿ ಮತ್ತು ಮಾರಾಟಗಾರರ ಸಹಿ ಇರಬೇಕು. ನಕಲಿ ಮತ್ತು ಕಲಬೆರಕೆ ರಸಗೊಬ್ಬರಗಳನ್ನು ಗುರುತಿಸುವ ವಿಧಾನಗಳು ಹೇಗೆ ಅಂದರೆ, ಭೌತಿಕ ಪರೀಕ್ಷೆ. ಹರಳು ರೂಪದ ರಸಗೊಬ್ಬರಗಳು ಒಂದೇ ಬಣ್ಣ, ಆಕಾರ, ಗಾತ್ರದಿಂದ ಕೂಡಿದ್ದು ಕಣ್ಣಿಗೆ ಕಾಣುವಂತಹ ಇತರೆ ಪದಾರ್ಥಗಳು ರಸಗೊಬ್ಬರದಲ್ಲಿ ಇರಬಾರದು. ಹೆಚ್ಚು ಪುಡಿಪುಡಿಯಾಗಿರಬಾರದು ಮತ್ತು ಹೆಚ್ಚಿನ ತೇವಾಂಶ ಹೊಂದಿರಬಾರದು. ನೀರಿನಲ್ಲಿ ಕರಗುವ ಪರೀಕ್ಷೆ. ಕೆಲವು ರಸಗೊಬ್ಬರಗಳು ನೀರಿನಲ್ಲಿ ಸಂಪೂರ್ಣವಾಗಿ ಕರಗುತ್ತವೆ. ಅಂತಹ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗಿಸಿದಾಗ ಕರಗದೇ ಇರುವ ಪದಾರ್ಥ ಉಳಿದರೆ ಅದು ಕಲಬೆರಕೆಯಾಗಿರುತ್ತದೆ. ಉದಾಹರಣೆಗೆ ಯೂರಿಯಾ ಅಮೋನಿಯಂ ಸಲ್ಫೇಟ್, ಅಮೋನಿಯಂ ಕ್ಲೋರೈಡ್, ಮ್ಯೂರೇಟ್ ಆಫ್ ಪೊಟ್ಯಾಶ್, ಸತುವಿನ ಸಲ್ಫೇಟ್ ಮತ್ತು ಮೆಗ್ನೀಷಿಯಂ ಸಲ್ಫೇಟ್ 100% ನೀರಿನಲ್ಲಿ ಕರಗುವ ರಸಗೊಬ್ಬರಗಳು. ನೀರಿನಲ್ಲಿ ಕರಗಿಸಿದಾಗ ಆಗುವ ಅನುಭವ. ಕೆಲವು ರಸಗೊಬ್ಬರಗಳು ನೀರಿನಲ್ಲಿ ಕರಗಿಸಿದಾಗ ತಣ್ಣನೆ ಅನುಭವ ನೀಡುತ್ತವೆ. ತಣ್ಣನೆ ಅನುಭವ ನೀಡದಿದ್ದಲ್ಲಿ ಅಂತಹ ರಸಗೊಬ್ಬರಗಳಲ್ಲಿ ಕಲಬೆರಕೆಯಾಗಿರುವ ಸಾಧ್ಯತೆಗಳಿರುತ್ತವೆ. ಉದಾಹರಣೆಗೆ ಯೂರಿಯಾ ಅಮೋನಿಯಂ ಕ್ಲೋರೈಡ್, ಮ್ಯೂರೆಟ್ ಆಫ್ ಪೊಟ್ಯಾಶ್, ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ ಶೇಕಡ 100% ಕರಗುವ ರಸಗೊಬ್ಬರಗಳು. ಬಿಸಿ ಮಾಡುವ ಪರೀಕ್ಷೆ. ಯೂರಿಯಾ ರಸಗೊಬ್ಬರಗಳನ್ನು ಬಿಸಿ ಮಾಡಿದಾಗ ಸಂಪೂರ್ಣವಾಗಿ ಕರಗಿ ನೀರಾಗುತ್ತದೆ. ಕರಗದೇ ಇರುವ ವಸ್ತು ಉಳಿದರೆ ರಸಗೊಬ್ಬರ ಕಲಬೆರಕೆಯಾಗಿದೆ ಎಂದು ತಿಳಿಯಬಹುದು. DAP ರಸಗೊಬ್ಬರವನ್ನು ಲಭ್ಯವಿರುವ ಒಂದು ತಗಡಿನ ಮೇಲೆ ಬಿಸಿ ಮಾಡಿದಾಗ DAP ಹರಳುಗಳು ಸುಣ್ಣದಂತೆ ಅರಳುತ್ತವೆ ಮತ್ತು ತಳಕ್ಕೆ ಅಂಟಿಕೊಳ್ಳುತ್ತವೆ. DAP ಹರಳುಗಳು ಅರಳದೆ ತಳಕ್ಕೆ ಅಂಟಿಕೊಳ್ಳದಿದ್ದರೆ ರಸಗೊಬ್ಬರವು ಕಲಬೆರಕೆ ಅಥವಾ ನಕಲಿ ಎಂದು ತಿಳಿಯಬಹುದು. ಇನ್ನು ಪೋಷಕಾಂಶಗಳ ಪರೀಕ್ಷೆ. ಸುಟ್ಟ ಸುಣ್ಣದ ಪರೀಕ್ಷೆ. ಅಮೋನಿಯಂ ರೂಪದ ಸಾರಜನಕವಿರುವ ರಸಗೊಬ್ಬರಗಳನ್ನು ಅಂಗೈಯಲ್ಲಿ ತೆಗೆದುಕೊಂಡು ಸ್ವಲ್ಪ ನೀರು ಹಾಕಿಕೊಂಡು ಸುಣ್ಣದಿಂದ ತೀಡಿದಾಗ ಅಮೋನಿಯಂ ಘಾಟು ವಾಸನೆ ಬರುತ್ತದೆ. ಘಾಟು ವಾಸನೆ ಬರದಿದ್ದರೆ ಅಂತಹ ರಸಗೊಬ್ಬರವು ನಕಲಿ ಗೊಬ್ಬರವಾಗಿರುತ್ತದೆ. ಈ ರೀತಿ 30 ರಸಗೊಬ್ಬರಗಳನ್ನು ಪರೀಕ್ಷೆ ಮಾಡಬಹುದು. ಉದಾಹರಣೆಗೆ DAP 16:20, 20:20, 15:15, 17:17, 19:19, 10:26, 26, ಅಮೋನಿಯಂ ಸಲ್ಫೇಟ್, ಅಮೋನಿಯಂ ಕ್ಲೋರೈಡ್, CAN ಮುಂತಾದವುಗಳು. ರಂಜಕದ ಪರೀಕ್ಷೆ. ಸ್ವಲ್ಪ ರಸಗೊಬ್ಬರವನ್ನು ನೀರಿನಲ್ಲಿ ಕರಗಿಸಿ ಸೂಪರ್ ಫಾಸ್ಫೇಟ್ ಮತ್ತು DAP ರಸಗೊಬ್ಬರಗಳಾದಲ್ಲಿ ಸಿಲ್ವರ್ ನೈಟ್ರೇಟ್ ದ್ರಾವಣ ಮತ್ತು ಇತರೆ ಸಾರಜನಕ ಮತ್ತು ರಂಜಕ ಮತ್ತು ಸಂಯುಕ್ತ ಗೊಬ್ಬರ ಸಾರಜನಕ ರಂಜಕ ಪೊಟ್ಯಾಶ್ ಸಂಯುಕ್ತ ರಸಗೊಬ್ಬರಗಳಿಗೆ ಫೆರಿಕ್ ಕ್ಲೋರೈಡ್ ದ್ರಾವಣ ಹಾಕಿದಾಗ ಹಳದಿ ಅಥವಾ ಬಿಳಿ ಮಿಶ್ರಿತ ಹಳದಿ ಬಣ್ಣದ ಕಣಗಳು ಕಂಡುಬರುತ್ತವೆ. ಹಳದಿ ಬಣ್ಣದ ಕಣಗಳು ಕಂಡುಬರದಿದ್ದರೆ ಅದು ನಕಲಿ ರಸಗೊಬ್ಬರವಾಗಿರುತ್ತದೆ. ಪೊಟ್ಯಾಶ್ ಪರೀಕ್ಷೆ. ಪೊಟ್ಯಾಶ್ ಅಂಶವಿರುವ ರಸಗೊಬ್ಬರವನ್ನು ನೀರಿನಲ್ಲಿ ಕರಗಿಸಿ 2 ಹನಿ ಕೋಬಾಲ್ಟ್ ನೈಟ್ರೇಟ್ ದ್ರಾವಣವನ್ನು ಹಾಕಿದಾಗ ಹಳದಿ ಬಣ್ಣದ ಕಣಗಳು ಕಂಡುಬರುತ್ತವೆ. ರಸಗೊಬ್ಬರವು ನಕಲಿಯಾಗಿದ್ದರೆ ಕೋಬಾಲ್ಟ್ ನೈಟ್ರೇಟ್ನೊಂದಿಗೆ ಹಳದಿ ಬಣ್ಣದ ಕಣಗಳು ಕಂಡುಬರುವುದಿಲ್ಲ. ಬರೀ ದ್ರಾವಣದ ಬಣ್ಣ ಕಂಡು ಬಂದರೆ ರಸಗೊಬ್ಬರ ನಕಲಿಯಾಗಿದೆ ಎಂದು ತಿಳಿಯಬಹುದು. ಈ ವಿಷಯವಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನಾಗಲಿ ಅಥವಾ BSNL ದೂರವಾಣಿ ಸಂಖ್ಯೆ 1800-425-3553 ಉಚಿತ ಕರೆ ಮಾಡಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700-01-4242 8700-01-4242. ಈಗ ಮಾರುಕಟ್ಟೆಯಲ್ಲಿನ ಧಾರಣೆ. ಇಂದಿನ ಪೇಟೆ ಧಾರಣೆ ಕೊಟ್ಟೂರು ಮಾರುಕಟ್ಟೆಯಲ್ಲಿ ಹೀಗಿತ್ತು. ಸಜ್ಜೆ ಹೈಬ್ರಿಡ್ ಪ್ರತಿ ಕ್ವಿಂಟಾಲಿಗೆ 1958 ರೂಪಾಯಿಗಳು, ಕಡಲೆಕಾಳು 4,631 4,753 ರೂಪಾಯಿಗಳು, ಹರಳು ಬೀಜ 6,851 ರೂಪಾಯಿಗಳು, ಹತ್ತಿ 3,333-8,619, ಅಲಸಂದೆ 6,141 ರೂಪಾಯಿಗಳು, ಹುರುಳಿಕಾಳು 3,462 ರೂಪಾಯಿಗಳು, ಜೋಳ 1,831-2,069 ರೂಪಾಯಿಗಳು, ಮೆಕ್ಕೆಜೋಳ 2,156-2,353, ನವಣೆ 2,523 ರೂಪಾಯಿಗಳು, ರಾಗಿ 1,721-2,221 ರೂಪಾಯಿಗಳು, ತೊಗರಿ 3,511-3,729 ರೂಪಾಯಿಗಳು. ಇನ್ನು ಚಿತ್ರದುರ್ಗದ ಮಾರುಕಟ್ಟೆಯಲ್ಲಿನ ಧಾರಣೆ ಹೀಗಿತ್ತು. ಅಡಕೆ ಆಪಿ 45,419-45,829, ಬೆಟ್ಟೆ 36,110-36,559 ರೂಪಾಯಿಗಳು, ಕೆಂಪು ಗೋಟು 30,449-30,889 ರೂಪಾಯಿಗಳು, ರಾಶಿ 44,939-45,369 ರೂಪಾಯಿಗಳು, ಹತ್ತಿ DCH 2,500-9,769 ರೂಪಾಯಿಗಳು.